ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಜಿಎಂ ದರ್ಶಿನಿ ಅವರೊಡನೆ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ದರ್ಶಿನಿ ಅವರೇ. ನಮಸ್ತೆ ಸರ್. ನಮ್ಮ ರೈತ ಬಾಂಧವರು ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ ಅಂಶ. ಬೆಳೆಗಳಿಗೆ ವಿವಿಧ ರೀತಿಯ ಕೀಟಪೀಡೆಗಳು, ರೋಗಗಳು, ಕೆಲವೊಂದು ಬೇರೆ ಕೀಟೇತರ ಪೀಡೆಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಅವುಗಳಿಂದ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರು ವಿವಿಧ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಒಂದು ಕ್ರಮ, ಅದರಲ್ಲೂ ವಿಶೇಷವಾಗಿ ಅಂತಿಮವಾದ ಕ್ರಮ ಅಂದರೆ ಈ ರಾಸಾಯನಿಕಗಳನ್ನು ಬಳಸುವಂಥದ್ದು. ಈ ರಾಸಾಯನಿಕಗಳು ಮುಖ್ಯವಾಗಿ ವಿಷಗಳಾಗಿರ್ತವೆ. ಆದ್ದರಿಂದ ಇವುಗಳನ್ನು ಬಹಳ ಅವರು ಸುರಕ್ಷಿತವಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಮತ್ತು ಬಳಸಬೇಕಾಗತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ವಿಚಾರದ ಬಗ್ಗೆನೇ ಮಾಹಿತಿ ಮಾಡಿಕೊಡ್ಬೇಕು. ಮುಖ್ಯವಾಗಿ ಈ ಪೀಡನಾಶಕಗಳನ್ನು ಹೇಗೆ ಅವರು ಆಯ್ಕೆ ಮಾಡ್ಕೋಬೇಕು, ಹೇಗೆ ಖರೀದಿ ಮಾಡಬೇಕು, ಸಾಗಾಣಿಕೆ ಮಾಡುವಾಗ, ಶೇಖರಣೆ ಮಾಡುವಾಗ, ಬಳಸುವಾಗ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಪೀಡನಾಶಕಗಳು ಅಂದರೆ ಏನು, ಇದರಲ್ಲಿ ಯಾವ್ಯಾವ ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಬೆಳೆಗಳನ್ನು ಬಾಧಿಸುವಂತಹ ಎಲ್ಲ ಜೀವಿಗಳನ್ನು ನಾವು ಪೀಡೆಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ಕಳೆಗಳಾಗಿರ್ಬೋದು, ಕೀಟನಗಳು, ರೋಗಕಾರಕ ಸೂಕ್ಷ್ಮ ಜೀವಿಗಳು, ಜಂತುಗಳು, ಮೃದ್ವಂಗಿಗಳು, ಹಾಗೂ ನೀವು ಹೇಳಿದಾಗೆ ಕೀಟೇತರ ಪೀಡೆಗಳು, ಕೋತಿಗಳಾಗಿರ್ಬೋದು, ಅಳಿಲುಗಳು, ಇದೆಲ್ಲವನ್ನು ನಾವು ಕೀಟೇತರ ಇಲಿಗಳು, ಹೀಗೆ ಇವೆಲ್ಲವನ್ನು ನಾವು ಕೀಟೇತರ ಪೀಡೆಗಳ ಗುಂಪಿಗೆ ಸೇರಿಸ್ತೇವೆ. ಸೊ ಈ ಎಲ್ಲಾ ಪೀಡೆಗಳನ್ನು ನಿರ್ವಹಣೆ ಮಾಡುವ ಸಲುವಾಗಿ ನಾವು ಬಳಸುವಂತಹ ರಾಸಾಯನಿಕಗಳು ಅಥವಾ ಜೈವಿಕ ವಸ್ತುಗಳನ್ನು ನಾವು ಪೀಡನಾಶಕಗಳು ಅಂತ ಹೇಳ್ತೇವೆ. ಮೊದಲನೇದಾಗಿ ಕಳೆನಾಶಕ ಆಗಿರಬಹುದು, ದುಂಡಾಣುನಾಶಕ, ಶಿಲೀಂಧ್ರನಾಶಕ, ಕೀಟನಾಶಕ, ಜಂತುನಾಶಕ, ಮೃದ್ವಂಗಿ ನಾಶಕಗಳು ಇತ್ಯಾದಿ, ಇವೆಲ್ಲವನ್ನ ನಾವು ಪೀಡನಾಶಕಗಳು ಅಂತ ಹೇಳ್ತೇವೆ. ಇತ್ತೀಚಿನ ಕೃಷಿ, ಅದರಲ್ಲೂ ಹೆಚ್ಚಿನ ಇಳುವರಿಯನ್ನ ಗುರಿಯಾಗಿಸಿಕೊಂಡಿರುವಂತಹ ಇತ್ತೀಚಿನ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಈ ಪೀಡನಾಶಕಗಳು ಅತಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಸರ್. ನಮ್ಮ ಭಾರತದಲ್ಲಿ ಪೀಡನಾಶಕಗಳ ಬಳಕೆಯಲ್ಲಿ ಭಾರತ 12ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ, ಆದರೆ ಏಷ್ಯಾ ಖಂಡದಲ್ಲಿ 3ನೇ ಸ್ಥಾನದಲ್ಲಿದೆ. ಈಗ ನಾವು ಏನಂತ ತಿಳ್ಕೋಬೇಕಂದ್ರೆ 3ನೇ ಸ್ಥಾನದಲ್ಲಿದ್ದೀವಿ, ಅಂದರೆ ಅತಿ ಹೆಚ್ಚಿನ ಪೀಡನಾಶಕಗಳನ್ನು ಬಳಸ್ತಾ ಇದ್ದೇವೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಪೀಡನಾಶಕಗಳ ಶೇಕಡಾವಾರು ಬಳಕೆಯಲ್ಲಿ ಬಹುಪಾಲು, ಅಂದರೆ ಶೇಕಡ 51ಕ್ಕಿಂತ ಹೆಚ್ಚು ಕೀಟನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಜೊತೆಗೆ ಶೇಕಡ 33ರಷ್ಟನ್ನ ಕಳೆನಾಶಕಗಳನ್ನು ಬಳಸ್ತಾ ಇದ್ದೇವೆ, ಶೇಕಡ 16ರಷ್ಟು ರೋಗನಾಶಕಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಪೀಡನಾಶಕಗಳನ್ನು ಹೆಚ್ಚಾಗಿ ಯಾವ ಬೆಳೆಯಲ್ಲಿ ನಾವು ಬಳಸ್ತಾ ಇದ್ದೇವೆ ಅಂತ ನೋಡೋಣ. ಹತ್ತಿ ಬೆಳೆಯಲ್ಲಿ ಅತಿ ಹೆಚ್ಚಿನ ಪೀಡನಾಶಕಗಳನ್ನು ನಾವು ಬಳಸ್ತಾ ಇದ್ದೇವೆ. ಅದರ ನಂತರ ಬರುವಂತದ್ದು ತರಕಾರಿ ಬೆಳೆಗಳು, ಅಂದ್ರೆ ಈ ಎರಡೂ ಬೆಳೆಗಳಿಗೆ ನಾವು ಹೆಚ್ಚಿನ ಪೀಡನಾಶಕಕ್ಕೆ ಅವಲಂಬಿತ ಆಗಿದ್ದೇವೆ. ಯಾಕಂದ್ರೆ ಹತ್ತಿಗೆ 10 ಕುತ್ತು ಅಂತ ಕೇಳಿದ್ವಿ. ಹೌದು, ಬಹಳ ನಾವು ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡೋವರೆಗೂ ಯಾವ್ದಾದ್ರು ಒಂದು ಕೀಟ ಇದ್ದೇ ಇರುತ್ತೆ. ಹೌದು, ಅತಿ ಹೆಚ್ಚಿನ ಪೀಡನಾಶಕಗಳನ್ನ ಅದು ಹತ್ತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ ಸರ್. ಮತ್ತೆ ಬೆಳೆ ಉತ್ಪಾದನೆಯಲ್ಲಿ ಬಹುಪಾಲು ವೆಚ್ಚವನ್ನ ನಾವು ಸಸ್ಯ ಸಂರಕ್ಷಣೆಗೆ ಇವತ್ತಿಗೆ ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ಇಳುವರಿ ಮುಖ್ಯ ಆಗುತ್ತೆ, ಸಸ್ಯ ಸಂರಕ್ಷಣೆ ಮುಖ್ಯ ಆಗುತ್ತೆ, ನಮಗೆ ನಷ್ಟದಲ್ಲಿ ಕಡಿಮೆಯನ್ನ ಮಾಡಕ್ಕೆ, ನಾವು ಆಗುವಂತ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ ನಾವು ಸಸ್ಯ ಸಂರಕ್ಷಣೆಗೆ ಹೆಚ್ಚಿನ ಒಂದು ಹಣವನ್ನ ಒತ್ತು ನೀಡ್ತಾ ಇದ್ದೇವೆ, ಮತ್ತೆ ಹಣವನ್ನ ವ್ಯಯಿಸ್ತಾ ಇದ್ದೇವೆ. ಸೊ ಹಾಗಾಗಿ ಪೀಡೆ ನಿರ್ವಹಣೆಯಲ್ಲಿಯೂ ಸಹ ಹಲವಾರು ರೀತಿಯ ಕ್ರಮಗಳಿದ್ದಾವೆ. ಬೇಸಾಯ ಕ್ರಮಗಳಾಗಿರಬಹುದು, ಯಾಂತ್ರಿಕ ಕ್ರಮಗಳಾಗಿರಬಹುದು, ಜೈವಿಕ ಕ್ರಮಗಳಾಗಿರಬಹುದು, ರಾಸಾಯನಿಕ ಕ್ರಮಗಳಾಗಿರಬಹುದು. ಆದರೆ ನಮಗೆ ಪೀಡನಾಶಕಗಳನ್ನ ಬಳಕೆಯನ್ನು ನಾವು ಯಾಕೆ ಹೆಚ್ಚು ಮಾಡ್ತಾ ಇದ್ದೇವೆ ಅಂದ್ರೆ, ಬೇಗ ತ್ವರಿತಗತಿಯಲ್ಲಿ ನಮಗೆ ಪೀಡೆ ನಿರ್ವಹಣೆ ಆಗಬೇಕು ಅಂತ ನಮ್ಮ ಉದ್ದೇಶ. ಸೊ ಹಾಗಾಗಿ ರಾಸಾಯನಿಕಗಳ ಮೊರೆ ಹೋಗ್ತಾ ಇದ್ದೇವೆ. ಈಗ ರಾಸಾಯನಿಕಗಳ ಮೇಲೆ ಮೊರೆ ಹೋಗೋದ್ರಿಂದ, ಹೆಚ್ಚಿನ ರಾಸಾಯನಿಕ ಬಳಸೋದ್ರಿಂದ ನಮ್ಮ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಹಾಗಾಗಿ ಆ ಕೆಟ್ಟ ಪರಿಣಾಮಗಳನ್ನ ಪರಿಸರದ ಮೇಲಾಗ್ಲಿ ಅಥವಾ ಜೀವ ಸಂಕುಲದ ಮೇಲಾಗಿರುವಂತ ಆಗ್ತಾ ಇರುವಂತ ಕೆಟ್ಟ ಪರಿಣಾಮವನ್ನ ನಾವು ಕಡಿಮೆ ಮಾಡುವ ಸಲುವಾಗಿ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಪೀಡನಾಶಕಗಳ ಒಂದು ಸುರಕ್ಷಿತ ಬಳಕೆಯಲ್ಲಿ ಯಾವ್ಯಾವ ಹಂತಗಳಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೋಬೇಕು ಅಂತೀರಿ? ಪೀಡನಾಶಕದಿಂದ ಆಗುವ ಹಾನಿಯನ್ನ ತಪ್ಪಿಸೋದಕ್ಕೋಸ್ಕರ ನಾವು ಪೀಡನಾಶಕಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ, ಖರೀದಿಸುವಾಗ,

ಹಾಗಾಗಿ ಅಂದ್ರೆ ಅದನ್ನ ಒಂದು ಸಣ್ಣ ಕಡ್ಡಿ ತಗೊಂಡು ಅದನ್ನ ಸ್ವಚ್ಛ ಮಾಡಬೇಕು. ಪಿನ್ನನ ಸಹಾಯದಿಂದ ಅಥವಾ ಸಣ್ಣ ಕಡ್ಡಿಯ ಸಹಾಯದಿಂದ ಸ್ವಚ್ಛಗೊಳಿಸ್ಕೋಬೇಕು. ಮತ್ತೆ ಸಿಂಪರಣ ದ್ರಾವಣ, ಗಿಡವೆಲ್ಲ ತೊಯ್ದು ನೆಲಕ್ಕೆ ಬೀಳುವಷ್ಟು ನಾವು ಸಿಂಪರಣೆ ಮಾಡಬಾರ್ದು. ಗಿಡನಷ್ಟೇ ತೋಯಿಸ್ಬೇಕು. ನೆಲಕ್ಕೆ ಬಿದ್ರೆ ಏನಾಗುತ್ತೆ, ನೀರಿನ ಜೊತೆ ಅದು ನದಿಗಳನ್ನ ಅಂತರ್ಜಲ ಸೇರುತ್ತೆ, ನದಿ ಕೆರೆಗಳನ್ನ ಸೇರುತ್ತೆ, ಜೊತೆಗೆ ಮಣ್ಣು ಕಲುಷಿತ ಆಗುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿನ ದ್ರಾವಣವನ್ನ ಒಂದೇ ಕಡೆ ಸಿಂಪರಣೆ ಮಾಡಿ ನೆಲಕ್ಕೆ ತಾಗೋ ತರ ಮಾಡಬಾರ್ದು. ಸಿಂಪರಣೆ ಆದ ನಂತರ ಸಿಂಪಡಿಸಿದ ಜಾಗದಲ್ಲಿ ಓಡಾಡಕೂಡ್ದು. ಸಿಂಪರಣೆ ಮಾಡಿ ಆದ ನಂತರ, ಇವತ್ತು ಬೆಳಗ್ಗೆ ಹೋಗಿ ಸಿಂಪರಣೆ ಮಾಡಿ ಬಂದಿದ್ದೀವಿ, ಕೀಟ ನಿರ್ವಹಣೆ ಆಯ್ತೋ ಇಲ್ಲೋ ನೋಡ್ಕೊಂಡ್ ಬರೋಣ ಅಂತ ಹೇಳಿ ರೈತರು ಅವತ್ತಿನ ದಿನ ಅಥವಾ 3-4 ದಿನ ಹೋಗ್ಕೂಡ್ದು. ಸಿಂಪರಣೆ ಮಾಡಿದಂತ ಜಾಗಕ್ಕೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಕೀಟನಾಶಕಾಂಶ ಇರುತ್ತೆ, ಗಾಳಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಸುತ್ತಮುತ್ತಲಿನ ಜನರಿಗೂ ಸ್ವಲ್ಪ ಎಚ್ಚರಿಕೆ ಕೊಡೋದು ಒಳ್ಳೇದೇ. ಹೌದು, ನಾವು ಎಲ್ಲಿ ಸಿಂಪರಣೆ ಮಾಡಿದೀವಿ ಆ ತಾಕಲ್ಲಿ ಸಿಂಪಡಿಸಲಾಗಿದೆ, ವಿಷ ಸಿಂಪಡಿಸಲಾಗಿದೆ ಅನ್ನೋಂತ ಒಂದು ಬೋರ್ಡ್ ಅನ್ನ ಹಾಕೋದ್ರಿಂದ ಬೇರೆಯವರು ಯಾರೋ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ, ಹಣ್ಣನ್ನಾಗಿರ್ಬೋದು ಅಥವಾ ಯಾವ್ದೋ ತರಕಾರಿಯನ್ನಾಗಿರ್ಬೋದು, ಕಿತ್ತು ಬಳಸೋದನ್ನ ತಪ್ಪುತ್ತೆ. ಸೊ ವಿಷ ಅಂತ ಅವರಿಗೆ ಒಂದು ಮಾಹಿತಿ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಒಂದು ಬೋರ್ಡ್ ಅನ್ನ ತಗಲು ಹಾಕೋದ್ರಿಂದ ಒಳ್ಳೇದಾಗುತ್ತೆ. ದನಕರುಗಳು ಪ್ರವೇಶ ಮಾಡದಂಗೆ ನೋಡ್ಕೊಳ್ಳೋದನ್ನು ಮುಖ್ಯನೇ. ಹೌದು, ಸಿಂಪರಣೆ ಇವತ್ತೇ ಮಾಡಿ ಇವತ್ತೇ ದನಕರುಗಳು ಹೋಗಿ ಮೇಯ್ದಾಗ ಅವಕ್ಕೂ ವಿಷಕಾರತ್ವ ಆಗುತ್ತೆ. ಇನ್ನ ಮುಖ್ಯವಾಗಿ ಸಿಂಪರಣೆ ನಂತರ ನಾವು ಏನೆಲ್ಲ ಮಾಡಬೇಕಾಗತ್ತೆ ಅಂತೀರಿ? ಕೀಟನಾಶಕದ ಡಬ್ಬಿಗಳು ಅಥವಾ ಪ್ಯಾಕೆಟ್ಗಳನ್ನ ನಾವ್ ಏನ್ ಕೊಂಡು ತಂದಿರ್ತೀವಿ ಖಾಲಿ ಆದ ನಂತರ ಅವನ್ನ ನಾವು ಮರುಬಳಕೆ ಮಾಡಬಾರ್ದು. ಬೇರೆ ಯಾವುದೋ ವಸ್ತುವನ್ನ ಕೂಡಿಡೋದಕ್ಕೋಸ್ಕರ ಮರುಬಳಕೆ ಮಾಡಬಾರ್ದು. ಅದರ ಬದಲಿಗೆ ಮರುಬಳಕೆ ಮಾಡೋದಕ್ಕೆ ಆಗದೇ ಇರೋ ತರ ಅವನ್ನ ವಿಕೃತಗೊಳಿಸಬೇಕು. ವಿಕೃತಗೊಳಿಸಿ ಗುಂಡಿಯನ್ನ ತೋಡಿ ಮಣ್ಣಿನಲ್ಲಿ ಅದರಲ್ಲಿ ಊತ ಹಾಕ್ಬೇಕು. ಜಜ್ಜಬೇಕು, ಜಜ್ಜಿ ಅದನ್ನ ವಿಕೃತಗೊಳಿಸಿ ಗುಂಡಿಯಲ್ಲಿ ಊತ ಹಾಕ್ಬೇಕು. ಈ ತರ ಮಾಡೋದ್ರಿಂದ ಯಾವುದೇ ಪಶುಗಳಿಗಾಗ್ಲಿ ಅಥವಾ ಮಕ್ಕಳ ಕೈಗಾಗ್ಲಿ ಆ ಡಬ್ಬಿ ಸಿಗದೇ ಇರೋ ತರ ನಾವು ಅವಾಯ್ಡ್ ಮಾಡಿ ವಿಷಕಾರತ್ವವನ್ನ ತಡಿಬಹುದು. ಜೊತೆಗೆ ಸಿಂಪರಣೆ ಆದ ನಂತರ ಪಂಪ್ ಅನ್ನ ಬಳಸಿರ್ತೀವಲ್ಲ, ಬಳಸಿದ ಪಂಪ್ ಅನ್ನ ಶುದ್ಧವಾಗಿ ತೊಳಿಬೇಕು. ಆ ತೊಳೆದಂತ ನೀರನ್ನ ಯಾವುದೇ ನೀರಿನ ಮೂಲಗಳಿಗೆ, ಕೆರೆಗಳಿಗೆ, ನದಿಗಳಿಗೆ ನಾವು ಹರಿಬಿಡಬಾರದು. ಯಾಕಂತಂದ್ರೆ ಅಲ್ಲಿ ಪಶುಗಳು ನೀರು ಕುಡಿತಿರ್ಬೋದು ಅಥವಾ ಆ ಕೆರೆ ನೀರನ್ನ ಮನುಷ್ಯರು ಸಹ ಕುಡಿಯೋದಕ್ಕೆ ಬಳಸ್ತಿರ್ಬೋದು. ಸೊ ಹಾಗಾಗಿ ನಾವು ಮಲಿನಗೊಳಿಸಬಾರದು ಅನ್ನೋ ಉದ್ದೇಶದಿಂದ ಆ ಪಂಪನ್ನ ತೊಳೆದಂತ ನೀರನ್ನು ಸಹ ನಾವು ನಮ್ಮ ಬೆಳೆಯ ಒಂದು ಭಾಗದಲ್ಲೇನೆ ಮಣ್ಣಿಗೆ ಸುರಿಬೇಕು. ಸಿಂಪರಣೆ ನಂತರ ರೈತರು ಬಟ್ಟೆ ಬದಲಿಸಿ ಚೆನ್ನಾಗಿ ಸ್ನಾನ ಮಾಡಿದ ನಂತರ ಅಷ್ಟೇ ಯಾವುದಾದ್ರೂ ಆಹಾರವನ್ನ ಸೇವನೆ ಮಾಡಬೇಕಾಗುತ್ತೆ. ಮತ್ತೆ ಸಿಂಪರಣೆಗೆ ಬಳಸಿದಂತ ಅಷ್ಟು ಬಟ್ಟೆಗಳನ್ನ ಬೇರೆಯಾಗೆ ತೊಳಿಬೇಕಾಗುತ್ತೆ. ಮನೆಯ ಮಂದಿಯ ಬಟ್ಟೆಗಳ ಜೊತೆ ಹಾಕಿ ತೊಳಿಬಾರದು, ಸೆಪರೇಟ್ ಆಗಿ ಬೇರೆಯಾಗಿ ಅವನ್ನ ತೊಳಿಬೇಕಾಗುತ್ತೆ. ಅಂದ್ರೆ ನಾವು ಇಷ್ಟೆಲ್ಲ ಮುನ್ನೆಚ್ಚರಿಕೆ ಅನುಸರಿಸಿದ್ರೂ ಕೂಡ ಆಕಸ್ಮಿಕವಾಗಿ ಈ ವಿಷ ನಮ್ಮ ದೇಹವನ್ನ ಪ್ರವೇಶ ಮಾಡಿದ್ರೆ ಏನೆಲ್ಲ ಚಿಹ್ನೆಗಳು ಬರ್ತವೆ ನಾವು ಕಾಣಬಹುದು ಅಂತೀರಿ? ಹೌದು, ಇಷ್ಟೆಲ್ಲ ಮುನ್ನೆಚ್ಚರಿಕೆ ನಂತರನೂ ವಿಷ ದೇಹಕ್ಕೆ ಸೇರಿದ ನಂತರ ಕೆಲವೊಂದು ಚಿಹ್ನೆಗಳು ನಮಗೆ ಕಾಣಿಸ್ತವೆ. ಮೊದಲಿಗೆ ಸುಸ್ತ್ ಆಗುವಂತದ್ದು, ಸಣ್ಣದಾಗಿ ತಲೆನೋವು ಶುರುವಾಗುತ್ತೆ, ವಾಂತಿ ಆಗುತ್ತೆ, ತಲೆ ತಿರುಗೋದಾಗುತ್ತೆ. ಸೊ ಈ ತರ ಮೊದಲಿಗೆ ಕಾಣಿಸುತ್ತೆ. ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ, ವಾಂತಿ, ಬೇದಿ, ಮತ್ತೆ ಹೊಟ್ಟೆ ಹಿಡಿಯೋದು, ಹೆಚ್ಚಾಗಿ ಬೆವರೋದು, ಕಣ್ಣು ಮಂಜಾಗುವಂಥದ್ದು, ಇವೆಲ್ಲ ಸೂಚನೆಗಳು ನಮಗೆ ಕಾಣಿಸ್ತವೆ. ಸೊ ಈ ತರ ಸೂಚನೆಗಳು ಕಾಣಿಸಿದಾಗ ನಾವು ಮೊದಲಿಗೆ ಏನ್ ಮಾಡ್ಬೇಕು, ಆ ರೈತರನ್ನ ಕರೆದುಕೊಂಡು ವೈದ್ಯರ ಬಳಿ ಹೋಗ್ಬೇಕಾಗುತ್ತೆ. ಹೋಗುವಾಗ ಅವರು ಬಳಸಿದಂತ ಕೀಟನಾಶಕದ ಪೂರ್ಣ ಮಾಹಿತಿಯನ್ನ ನಾವು ಕೊಂಡೊಯ್ಬೇಕು. ಯಾಕಂದ್ರೆ ವೈದ್ಯರಿಗೆ ಗೊತ್ತಾಗ್ಬೇಕು ಯಾವ ಕೀಟನಾಶಕದಿಂದ ಈ ಎಲ್ಲ ಚಿಹ್ನೆಗಳು ಉಂಟಾಗ್ತಾ ಇದಾವೆ ಅಂತ. ಸೊ ಅದಕ್ಕೆ ಅವರು ತಕ್ಕಂತ ಆಂಟಿಡೋಟ್ ಅನ್ನ ಆ ಕೀಟನಾಶಕದ ಮೇಲೆನೆ ಮುದ್ರಿಸಲಾಗಿರುತ್ತೆ, ಯಾವ ಆಂಟಿಡೋಟು ಅಂತ ಹೇಳಿ ಚಿಕಿತ್ಸೆ ಕೊಡಬೇಕು ಕೊಡಬೇಕು ಅಂತ ಹೇಳಿ. ಸೊ ಆ ಚಿಕಿತ್ಸೆಯನ್ನ ಅವ್ರು ಕೊಡೋದಕ್ಕೆ ಅವರಿಗೆ ಸುಲಭ ಆಗುತ್ತೆ. ಈಗ ಮುಖ್ಯವಾಗಿ ನಾವು ಈ ಪೀಡನಾಶಕಗಳನ್ನ ನೋಡಿದಾಗ, ಒಂದು ಡಬ್ಬಗಳನ್ನ ನೋಡಿದಾಗ ಬೇರೆ ಬೇರೆ ಬಣ್ಣದ ಒಂದು ಗುರುತು ಅಲ್ಲಿರುತ್ತೆ. ಕೆಲವುದಕ್ಕೆ ಹಸಿರು ಇರುತ್ತೆ, ಕೆಲವಕ್ಕೆ ಹಳದಿ ಇರುತ್ತೆ, ಇನ್ನು ಕೆಲವಕ್ಕೆ ಕೆಂಪು ಇರುತ್ತೆ. ಏನು ಇದು ಸೂಚಿಸುತ್ತೆ ಅಂತೀರಿ? ಹೌದು ಸರ್, ಕೀಟನಾಶಕಗಳ ಮೇಲೆ ಹಲವು ಮಾಹಿತಿಯನ್ನ ಮುದ್ರಣ ಮಾಡಿರ್ತಾರೆ, ಜೊತೆಗೆ ಒಂದು ವಜ್ರಾಕೃತಿಯ ಚೌಕಟ್ಟಿರುತ್ತೆ, ಅದರಲ್ಲಿ ಅರ್ಧದಲ್ಲಿ ಅರ್ಧ ತ್ರಿಕೋನಾಕೃತಿಯ ಮೇಲೆ ಒಂದು ಬಣ್ಣವನ್ನ ಅವರು ನಮೂದಿಸಿರ್ತಾರೆ. ಆ ಬಣ್ಣಗಳು ಕೆಂಪು ಆಗಿರ್ಬೋದು, ಹಳದಿ ಆಗಿರ್ಬೋದು, ನೀಲಿ ಆಗಿರ್ಬೋದು, ಹಸಿರು ಆಗಿರ್ಬೋದು, ಕೆಂಪು ಬಣ್ಣದ ತ್ರಿಕೋನಾಕೃತಿ ಇದ್ರೆ ಅದು ತೀವ್ರ ವಿಷಯುಕ್ತತೆಯನ್ನ ಹೊಂದಿದೆ ಅನ್ನೋದನ್ನ ಸೂಚಿಸುತ್ತೆ. ಸೊ ತೀವ್ರ ವಿಷಯುಕ್ತತೆ ಇತ್ತು ಅಂತ ಅನ್ನುವಾಗ ಅಂತ ಕೀಟನಾಶಕವನ್ನ ನಾವು ಬಳಕೆ ಮಾಡುವಾಗ ತೀವ್ರ ಜಾಗರೂಕತೆಯಿಂದ ನಾವು ಬಳಸಬೇಕಾಗುತ್ತೆ. ಎರಡನೇದ್ದು ಬಂದು ಹಳದಿ ಬಣ್ಣದ ಚಿಹ್ನೆ ಇತ್ತು ಅಂದ್ರೆ, ಹಳದಿ ಬಣ್ಣದ ತ್ರಿಕೋನಾಕೃತಿ ಇತ್ತು ಅಂದ್ರೆ ಅದು ಅತಿ ವಿಷಯುಕ್ತತೆಯನ್ನ ಹೊಂದಿದೆ. ತೀವ್ರ ವಿಷಯುಕ್ತತೆ, ಅತಿ ವಿಷಯುಕ್ತತೆ, ಈ ಎರಡೂ ಇರುವಂತಹ ಕೀಟನಾಶಕವನ್ನ ನಾವು ಬಹಳ ಜಾಗರೂಕತೆಯಿಂದ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ನೀಲಿ ಬಣ್ಣದ ತ್ರಿಕೋನಾಕೃತಿ ಇರುತ್ತೆ, ಇವು ಮಧ್ಯಮ ವಿಷಯುಕ್ತತೆಯನ್ನ ಹೊಂದಿರುತ್ತೆ. ಇವಕ್ಕೂ ಜಾಗರೂಕತೆಯಿಂದ ಬಳಸಬೇಕು, ಆದ್ರೆ ಅಷ್ಟು ಭಯ ಪಡುವಂತ ಅಗತ್ಯ ಇಲ್ಲ. ಕಡೆಯದಾಗಿ ಬಂದ್ರೆ ಹಸಿರು ಬಣ್ಣದ ತ್ರಿಕೋನಾಕೃತಿ ಇರುತ್ತೆ, ಇದು ಬಂದು ಕಡಿಮೆ ವಿಷಯುಕ್ತತೆ, ಅಲ್ಪ ಪ್ರಮಾಣದ ವಿಷಯುಕ್ತತೆಯನ್ನ ಹೊಂದಿರುತ್ತೆ. ಉದಾಹರಣೆಗೆ ಶಿಲೀಂದ್ರನಾಶಕಗಳು, ಎಲ್ಲಾ ಶಿಲೀಂದ್ರನಾಶಕಗಳು ಮತ್ತು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಕೀಟನಾಶಕಗಳು ಈ ಹಸಿರು ಬಣ್ಣದ ಲೇಬಲ್ ಅನ್ನ ಹೊಂದಿರುತ್ತವೆ. ಸೊ ಈ ಹಸಿರು ಬಣ್ಣದ